ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈಗ ಕೇಳಿ ಸಿದ್ದಾಪುರ ತಾಲೂಕಿನ ಹಣಜಿ ಬೈಲಿನ ಜಯಲಕ್ಷ್ಮಿ ಹೆಗಡೆ ಅವರಿಂದ ಸಂಪ್ರದಾಯದ ಹಾಡುಗಳು. ದೇವಿಗೆ ಆರತಿ ಎತ್ತದ್ದು. ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ, ನಿತ್ಯ ನಿರ್ಮಲೆಗೆ ಭೈರವಿಗೆ, ನಿತ್ಯ ನಿರ್ಮಲೆಗೆ ಭೈರವಿಗೆ. ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ, ನಿತ್ಯ ನಿರ್ಮಲೆಗೆ ಭೈರವಿಗೆ. ಭಕ್ತಿಂ ಭಜಿಸುವ ಭಕ್ತರಿಷ್ಟಾರ್ಥವಾ, ಕೊಟ್ಟು ರಕ್ಷಿ ಪರಾಜೇಶ್ವರಿಗೆ. ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ, ನಿತ್ಯ ನಿರ್ಮಲೆಗೆ ಭೈರವಿಗೆ, ನಿತ್ಯ ನಿರ್ಮಲೆಗೆ ಭೈರವಿಗೆ. ಚಂಡಮುಂಡರುಂಡ ಕಂಡ ತುಂಡಾಗಿಸಿ, ಚಂಡಾಡಿರುವಂತ ಚಂಡಿಕೆಗೆ, ಚಂಡಾಡಿರುವಂತ ಚಂಡಿಕೆಗೆ. ಶುಂಭನಿ ಶುಂಭರ ಶಿರವನ್ನೆ ತರಿದಂತ, ಶಂಭುವಿನ ರಾಸಿ ಶ್ರೀ ಶಾಂಭವಿಗೆ. ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ, ನಿತ್ಯ ನಿರ್ಮಲೆಗೆ ಭೈರವಿಗೆ, ನಿತ್ಯ ನಿರ್ಮಲೆಗೆ ಭೈರವಿಗೆ. ಮಂದರೋದ್ಧಾರಿಣಿ ಮಂದಗಮನೆಗೆ, ಮಾಲಿನಿಗೆ ಮಧು ಪ್ರೀತಳಿಗೆ, ಮಾಲಿನಿಗೆ ಮಧು ಪ್ರೀತಳಿಗೆ. ಮಹಿಯೊಳು ಹೆಸರಾದ ಮಹಿಷಮರ್ದಿನಿಗೆ, ಇಂದುವಾದಾನೆ ಸೂರ ಸುಂದರಿಗೆ. ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ, ನಿತ್ಯ ನಿರ್ಮಲೆಗೆ ಭೈರವಿಗೆ, ನಿತ್ಯ ನಿರ್ಮಲೆಗೆ ಭೈರವಿಗೆ. ಪಿತನುಗೈದಿಹ ಯಾಗ ನಾಶ ಪಡಿಸಿದಂತ, ದಕ್ಷನ ಸುತೆದ ಕ್ಷಾಯಣಿಗೆ, ದಕ್ಷನ ಸುತೆದ ಕ್ಷಾಯಣಿಗೆ. ಭಕ್ತರೋದ್ಧಾರಿಣಿ ಭಾಗ್ಯ ಪ್ರದಾಯಿನಿ ಯೋಗಿನಿಗೆ ಭುವನೇಶ್ವರಿಗೆ ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ ನಿತ್ಯ ನಿರ್ಮಲೆಗೆ ಭೈರವಿಗೆ ನಿತ್ಯ ನಿರ್ಮಲೆಗೆ ಭೈರವಿಗೆ ಕಾಮಿತಾರ್ಥವ ನೀವ ಕಾಮೇಶ ನರಸಿಗೆ ಕೌಲಿನಿಗೆ ಕೂಲ ಯೋಗಿನಿಗೆ ಕೌಲಿನಿಗೆ ಕೂಲ ಯೋಗಿನಿಗೆ ಸೋಮಶೇಖರನನ್ನು ತಪಸ್ಸಿನಿಂದಲೇ ಗೆಲಿದು ಸೋಮಶೇಖರನನ್ನು ತಪಸ್ಸಿನಿಂದಲೇ ಗೆಲಿದು ಕರವ ಪೀಡಿದ ಪರಮೇಶ್ವರಿಗೆ ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ ನಿತ್ಯ ನಿರ್ಮಲೆಗೆ ಭೈರವಿಗೆ ಭಕ್ತಿಗಿಂ ಭಜಿಸುವ ಭಕ್ತರಿಷ್ಟಾರ್ಥವ ಕೊಟ್ಟು ರಕ್ಷಿ ಪರ ಜಯೇಶ್ವರಿಗೆ ಶಕ್ತಿ ಸ್ವರೂಪಿಣಿ ಗಾರತಿ ಬೆಳಗಿರೆ ನಿತ್ಯ ನಿರ್ಮಲೆಗೆ ಭೈರವಿಗೆ ನಿತ್ಯ ನಿರ್ಮಲೆಗೆ ಭೈರವಿಗೆ ನಿತ್ಯ ನಿರ್ಮಲೆಗೆ ಭೈರವಿಗೆ ಉಪನಯನದ ಸಂದರ್ಭದಲ್ಲಿ ವಟುವಿಗೆ ಕಂಚಭಿಕ್ಷೆಯನ್ನ ಕೊಡುವಾಗ ಹೇಳುವಂತಹ ಒಂದು ಸಾಂಪ್ರದಾಯಿಕ ಗೀತೆ ಇದು. ಬಾಳು ಸುಖದಲ್ಲಿ ಬಹಳ ಕಾಲ ಭುವಿಯಲಿ ಬಹಳ ಕಾಲ ಭುವಿಯಲಿ ಬಾಳು ಸುಖದಲ್ಲಿ ಬಹಳ ಕಾಲ ಭುವಿಯಲಿ ಬಹಳ ಕಾಲ ಭುವಿಯಲಿ ಲೋಲೆ ಲಕ್ಷ್ಮೀಪತಿಯ ದಯದಿ ಬಾಳು ನೂರು ಕಾಲ ಜಗದಿ ಬಾಳು ನೂರು ಕಾಲ ಜಗದಿ ಬಾಳು ಸುಖದಲ್ಲಿ ಬಹಳ ಕಾಲ ಭುವಿಯಲಿ ಬಹಳ ಕಾಲ ಭುವಿಯಲಿ ವೇದ ಶಾಸ್ತ್ರವ ಓದಿ ವೇದ್ಯನಾಗುನಿ ಓದಿ ವೇದ್ಯನಾಗುನಿ ಸಾಧು ಜನರ ಸಂಗ ಮಾಡು ಭೇದರಹಿತ ನಾಗಿ ಬಾಳು ಬಾಳು ಸುಖದಲ್ಲಿ ಬಹಳ ಕಾಲ ಭುವಿಯಲಿ ಬಹಳ ಕಾಲ ಭುವಿಯಲಿ ಬಾಲ ನೀನು ತ್ರೀ ಕಾಲ ಸಂಧ್ಯಾ ಕರ್ಮವಾ ತ್ರಿಕಾಲ ಸಂಧ್ಯಾ ಕರ್ಮವಾ ಲೀಲೆಯಿಂದ ಮಾಡು ತಾಳಿಸು ಶೀಲವಂತ ನಾಗಿ ಬಾಳು ಬಾಳು ಭುವಿಯಲಿ ಬಹಳ ಕಾಲ ಸುಖದಲ್ಲಿ, ಬಹಳ ಕಾಲ ಸುಖದಲ್ಲಿ. ದಾನ ಮಾಡೋ ನೀ ದೀನ ಪಾಲನಾಗುನಿ, ದೀನ ಪಾಲನಾಗುನಿ. ಸಾಧು ಜನರ ಸಂಗ ಮಾಡು, ದಾನಿಯಾಗು ಜ್ಞಾನಿಯಾಗು, ಮಾನವಂತ ನಾಗಿ ಬಾಳು, ಮಾನವಂತ ನಾಗಿ ಬಾಳು. ಬಾಳು ಸುಖದಲ್ಲಿ ಬಹಳ ಕಾಲ ಭುವಿಯಲಿ, ಬಹಳ ಕಾಲ ಭುವಿಯಲಿ. ಲೋಲೆ ಲಕ್ಷ್ಮೀಪತಿಯ ದಯದಿ ಬಾಳು ನೂರು ಕಾಲ ಜಗದಿ, ಬಾಳು ಸುಖದಲ್ಲಿ ಬಹಳ ಕಾಲ ಭುವಿಯಲಿ, ಬಹಳ ಕಾಲ ಸುಖದಲ್ಲಿ, ಬಹಳ ಕಾಲ ಭುವಿಯಲಿ. ದೇವಿಯಲ್ಲಿ ಪ್ರಸಾದವನ್ನ ಬೇಡಿತು. ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ, ಕೊಡಿಸೆ ಪ್ರಸಾದವನು, ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ, ಕೊಡಿಸೆ ಪ್ರಸಾದವನು, ಕೊಡಿಸೆ ಪ್ರಸಾದವ ಶಿರದ ಮೇಲಿರುವಂಥ, ಮುರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ, ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ, ಕೊಡಿಸೆ ಪ್ರಸಾದವನು. ನುಡಿದಂತ ಭಿನ್ನ ಪವ ಲಾಲಿಸು ನೀನು, ಕೊಡು ಬೇಗ ಇಷ್ಟಾರ್ಥವ, ಲಾಲಿಸು ನೀನು, ಕೊಡು ಬೇಗ ಇಷ್ಟಾರ್ಥವ. ಸ್ಥಿರವಾಗಿ ಇರುವಂತ ಸೌಭಾಗ್ಯ ಸುಮವನ್ನು ದಯ ಮಾಡಿ ಕರುಣಿಸು, ಸೆರಗೊಡ್ಡಿ ಬೇಡುವೆ ದಯ ಮಾಡಿ ಕರುಣಿಸು, ಸೆರಗೊಡ್ಡಿ ಬೇಡುವೆ. ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ, ಕೊಡಿಸೆ ಪ್ರಸಾದವನು. ಮಲ್ಲ ಮಲ್ಲಿಗೆ ಜಾಜಿಯೂ ಸುಮಂಗಲೆಯರಿಗೆ, ಕುಂಕುಮ ಸೌಭಾಗ್ಯವ ಸುಮಂಗಲೆಯರಿಗೆ, ಕುಂಕುಮ ಸೌಭಾಗ್ಯವ. ಎಂದೆಂದಿಗೂ ನಿನ್ನ ಭಕ್ತಳಾಗಿ ಹಾಯನಗೆ, ಸ್ಥಿರವಾಗಿ ಇರುವಂತ ವರವ ಕರುಣಿಸೆ ತಾಯಿ, ಸ್ಥಿರವಾಗಿ ಇರುವಂತ ವರವ ಕರುಣಿಸೆ ತಾಯಿ. ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ, ಕೊಡಿಸೆ ಪ್ರಸಾದವನು, ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ, ಕೊಡಿಸೆ ಪ್ರಸಾದವನು ಕರದೊಳು ಬಳೆಯ ನಿಟ್ಟು ಪತಿವ್ರತೆಯಾಗಿ ಕೊರಳೋಳು ಮಾಂಗಲ್ಯವು ಪತಿವ್ರತೆಯಾಗಿ ಕೊರಳೋಳು ಮಾಂಗಲ್ಯವು ಎಂದೆಂದು ಅಳಿಯದೆ ಸ್ಥಿರವಾಗಿ ಇರುವಂತ ವರವ ಕರುಣಿಸು ಎಂದು ಸೆರಗೊಡ್ಡಿ ಬೇಡುವೆ ವರವ ಕರುಣಿಸು ಎಂದು ಸೆರಗೊಡ್ಡಿ ಬೇಡುವೆ ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ ಕೊಡಿಸೆ ಪ್ರಸಾದವನು ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ ಕೊಡಿಸೆ ಪ್ರಸಾದವನು ಕೊಡಿಸೆ ಪ್ರಸಾದವ ಶಿರದ ಮೇಲಿರುವಂತ ಮುರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮುರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆಯ ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ ಕೊಡಿಸೆ ಪ್ರಸಾದವನು ಸರ್ವರಿಗೂ ನೀ ಕೊಡಿಸೆ ಪ್ರಸಾದವನು ಸಂಜೆಗೆನ್ನ ಪಯಾಣವೆಂದು ತಿಳಿದಳೆನ್ನ ಸುಂದರಿ ಸಂಜೆಗೆನ್ನ ಪಯಾಣವೆಂದು ತಿಳಿದಳೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂತು ತಡೆದಳಾಕೆ ವಿನಯದಿ ತಡೆದಳಾಕೆ ವಿನಯದಿ ಸಂಜೆಗೆನ್ನ ಪಯಾಣವೆಂದು ತಿಳಿದಳೆನ್ನ ಸುಂದರಿ ಕೆಂಪು ತೋಟಿಗಳಿಂದ ಹರಿಸಿ ನೋಡಿಯಲಿಲ್ಲ ನಿಜವನು ಕೆಂಪು ತೋಟಿಗಳಿಂದ ಹರಿಸಿ ನೋಡಿಯಲಿಲ್ಲ ನಿಜವನು ತೆರೆದ ಕಂಗಳುದ ಕಸೂರಿಸಿ ತೊಳೆದಳೆನ್ನ ಮನವನು ತೊಳೆದಳೆನ್ನ ಮನವನು ಸಂಜೆಗೆನ್ನ ಪಯಾಣವೆಂದು ತಿಳಿದಳೆನ್ನ ಸುಂದರಿ ಕಂಡ ಹನಿಯ ಮಣಿಯ ತೆರದಿ ಕಣ್ಣಿ ನೋಡವೆಯಾಯಿತು ಕಣ್ಣ ಹನಿಯ ಮಣಿಯ ತೆರದಿ ಕಣ್ಣಿ ನೋಡವೆಯಾಯಿತು ತುಟಿಗೆ ಬಂದ ಮಾತು ತಿರುಗಿ ಬಂದ ಕಡೆಗೆ ಹೋಯಿತು ಬಂದ ಕಡೆಗೆ ಹೋಯಿತು ಸಂಜೆಗೆನ್ನ ಪಯಾಣವೆಂದು ತಿಳಿದಳೆನ್ನ ಸುಂದರಿ ಮುಗಿಲ ಹಿಂದೆ ಹಗಲು ಜಾರಿ ಹೊನ್ನ ಬೆಳಕನರೆಯಿತು ಮುಗಿಲ ಹಿಂದೆ ಹಗಲು ಜಾರಿ ಹೊನ್ನ ಬೇಡ ಕಾನರೆಯಿತು ಮೌನದೊಳಗೆ ಪ್ರೇಮ ತೋರಿ ಹಂಬಲ ಮಳೆಗರೆಯಿತು ಹಂಬಲ ಮಳೆಗರೆಯಿತು ನಲ್ಲೆ ಮೂಡಿದ ಮೊಲ್ಲೆ ಯಾರಾಳು ಇಲ್ಲೆ ನಿಲ್ಲಿರೆಂದಿತು ಓರೆ ಗಣ್ಣಿ ನೊಂದು ಹೊರಳು ಹೋಗಬೇಡಿರೆಂದಿತು ಹೋಗಬೇಡಿರೆಂದಿತು ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ಇರುಳನಲ್ಲೆ ಕಳೆಯಲಿಲ್ಲ ಕಣ್ಣ ನೀರ ನೊರಸಲಿಲ್ಲ ಇರುಳನಲ್ಲೆ ಕಳೆಯಲಿಲ್ಲ ಕಣ್ಣ ನೀರ ನೊರಸಲಿಲ್ಲ ಸರಸವೀರಸವಾಯಿ ತಲ್ಲ ಹೋರಾಟು ಬಂದೆ ನೇತಕ್ಕೆ ಒರಟನಾದೆ ನೇತಕ್ಕೆ ಒರಟನಾದೆ ನೇತಕ್ಕೆ ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂತು ತಡೆದಳಾಕೆ ವಿನಯದಿ ತಡೆದಳಾಕೆ ವಿನಯದಿ ತಡೆದಳಾಕೆ ವಿನಯದಿ ತವ ನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ಈ ವಿಷಯ ವಿಷದ ಪ್ರೇಮ ನೀ ಬಿಡಿಸು ತೋರಿ ಕರುಣಾ ತವ ನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ನಾನೆಂಬ ಮಧಿರೆ ಕುಡಿಸಿ ನರ ಜನ್ಮ ಹಾಳು ಗೆಡುವ ನಾನೆಂಬ ಮಧಿರೆ ಕುಡಿಸಿ ನರ ಜನ್ಮ ಹಾಳು ಗೆಡುವ ಈ ಸಿರಿಯೊಳಿಟ್ಟ ಪ್ರೇಮ ನೀ ಹನನಗೊಳಿಸೋ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ದಿನವಿಂದು ದೊರೆಯ ಮಾಡೆ ಮರುದಿನವೇ ತಿರುಪೆಗೆ ಸೇವಾ ದಿನವಿಂದು ದೊರೆಯ ಮಾಡೆ ಮರುದಿನವೇ ತಿರುಪೆಗೆ ಸೇವಾ ಈತನು ವಿನೋಳಿಟ್ಟ ಪ್ರೇಮ ನೀ